ಅಂತೂ ಆ ಹುಚ್ಚನಾಯಿನ ಎಲ್ಲಿ ಹೊಕ್ರು ಬಿಡ್ಲಿಲ್ಲ ನೋಡು. ನಮ್ಮ ಆಕಳಿಗೆ ಕಚ್ಚಿದ್ಕ ಒಳ್ಳೆ ಬಸ್ತನೇ ಮಾಡಿದ್ವಿ. ಆ ಹುಚ್ಚನಾಯಿ ಎಲ್ಲಿಂದ ಬಂತೋ ಏನೋ, ನಮ್ಮ ಮನೆಗೆ ಬರ್ಬೇಕಾ? ಅದು ನಮ್ ಚಲೋ ಕುರಿ ಆಡಿಗೆ ಕಚ್ಚದ. ಅದಕ್ ನಾನು ಎಲ್ಲಿ ಹೊಕ್ರು ಬಿಡ್ಲಿಲ್ಲ, ಅದನ್ನ ಹೊಡೆದು ಸಾಯಿಸೇ ಬಿಟ್ಟೆ. ನನ್ನ ಸಣ್ಣ ತಂಗಿಗೂ ಚೂರ್ ಹೋಗ್ಯಾದ ಆ ಹುಚ್ಚನಾಯಿ. ಅದನ್ನ ಹೊಡೆದು ಸಾಯಿಸಿದ್ರ ಇನ್ನ ಎಷ್ಟು ದನ ಕರ ನಾಯಿ ಮನುಷ್ಯರಿಗೆ ಕಚ್ಚತಿತ್ತೋ ಏನೋ ಅದು. ಅಂತೂ ಅದನ್ನ ಸಾಯಿಸಿದ ಚಲೋನೇ ಆಯ್ತು. ನಡ್ರ ಇದನ್ನ ಊರ್ ಹೊರಗೆ ಒಯ್ದು ಹುಳ ಬರಮ್ಮ, ಆಮೇಲೆ ಡಾಕ್ಟರ್ ಬಲ್ಲಿ ಹೋಗಮ್ಮಂತ. ನಡ್ರಿ ಬಾಳ ಫ್ಯಾನ್ ಕಾಣಲಾತನಂತಿ. ಏನು ಉದ್ದನೂ ತಲಿಗೂದನು, ಅಮ್ಮನ ಮೀಸಿ ಏನು ಕೆಂಪನ ಬಟ್ಟಿ ಹಾಕ್ಯಾನ, ತೋಳಿಗೆ ಕೌಡಿ ಸರ ಬ್ಯಾರಿ ಹಾಕ್ಯಾನ, ಕೊರಳಿಗೆ ಹುಲಿ ಒಗುರಿರೋ ಸರ ಹಾಕೋಣನಪ್ಪ. ಅಲ್ಲ ಅವನ ಮುಂದ ಕುಂಕುಮ ಹಚ್ಚದು ಎಲುಬುಗಳವ, ಅಸ್ಥಿ ಪಂಜರವ, ಅಲ್ಲ ಸುತ್ತಮುತ್ತ ಬೇವಿನ ಎಲಿ, ಹರೇರೇ ಬಲ್ಲೋಡುವಯ್ಯಪ್ಪ, ಗಡ್ಗಿ ಒಳಗಿಂದ ಹೊಗೆ ಬ್ಯಾರೆ ಬರ್ಲಿಕ್ಕತ್ತದ. ಓಂ ರೀಂ ಕ್ಲೀಂ ಚಾಮುಂಡಾಯ ನಮಃ, ಓಂ ರೀಂ ರೀಂ ಫಟ್ ಸ್ವಾಹಾ. ಯಪ್ಪ ಯಪ್ಪ, ನಾ ತಿಮ್ಮಪ್ಪ ಬಂದೇನ್ರಿ ಅಪ್ಪ. ನನ್ನ ಆಕಳಿಗೆ ಹುಚ್ಚನಾಯಿ ಕಡ್ದದ್ರಿ ಅಪ್ಪ, ಜರ ಏನಾರೆ ಮಾಡ್ರಿ ಅಪ್ಪ. ಒಡ್ಡುಡಿ ಹಿಡಿ, ಇದನ್ನ ಹಿಡಿ ಬೂದಿ ಊರಿಯಪ್ಪ, ಇದನ್ನ ಮೂರು ಸಮಭಾಗ ಮಾಡಿ ಮೂರು ಹೊತ್ತು ಒಟ್ಟಿಗೆ ಹಾಕ. ಏನ ಊರಿಯಪ್ಪ, ಯಾವುದೇ ಜಡ್ಡಿರ್ಲಿ ಜಾಪತ್ರ ಇರ್ಲಿ ದೆವ್ವ ಭೂತ ಏನೇ ಇರ್ಲಿ ಮಂಗ ಮಾಯ ಆಗ್ತದ. ಆಯ್ತ್ರಿ ಅಪ್ಪ ಹಿಡಿ ಹೊಂಡಿನ ಹೂರಿಯಪ್ಪ. ಬರಬ್ಬರಿ ಆಯ್ತು, ಈ 1,000 ರೂಪಾಯಿ ಇಲ್ಲಿ ಹಾಕಿರಿ, ನಮಸ್ಕಾರ ಮಾಡಿ ಹೋಗ್ತೀನ. ನನ್ನ ಮುದ್ದು ಮರಿ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ, ತಿಂಡಿ ಬೇಕೇ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿಂಗ ತಿಂಡಿ ಆಗ್ಬೇಕು. ನನ್ಗ ತಿಂಡಿ ತಿಂದು ಗಟ್ಟಿಯಾಗಿ ಮನಿ ಕೈಲಿಕ್ಕೆ. ತಿನ್ನು ತಿನ್ನು ಪುಟ್ಟ, ತಿನ್ನು ತಿನ್ನು. ರೇಷ್ಮಾ, ಅವ್ವ ರೇಷ್ಮಾ. ಏನಪ್ಪ? ಬಾರವ್ವ, ಆ ನಾಯಿ ಸಂಗಾಟ ಮುಂಜಾನೆಯಿಂದ ಎಷ್ಟರ ಆಟ ಆಡ್ತೆ ಬಾ ಇಲ್ಲಿ. ಈಗ ಇದನ್ನ ತಗೋ, ಜುವಾಕಲಿಂದ ಇಡ ಮತ್ತ. ಅಪ್ಪ ನಂಗ್ ತಿಂಡಿ ಏನಾರ ತಂದಿ ಏನು? ಇಲ್ಲ ಅವ್ವ, ನಾನು ಮಂತ್ರವಾದಿ ಕಾಳಪ್ಪನ ಬಲ್ಲಿ ಹೋಗಿದ್ದೆ. ಯಾಕಪ್ಪ ಕಾಳಪ್ಪನ ಹತ್ರ ಯಾಕೆ ಹೋಗಿದ್ದಿ? ಅಲ್ಲವ್ವ, ಮೊನ್ನೆ ನಮ್ ಜೆರ್ಸಿ ಆಕಳಿಗೆ ಹುಚ್ಚ ನಾಯಿ ಕಡ್ದಿತ್ತಲ್ಲ, ಅದಕ್ಕ ಔಷಧಿ ತರ್ಲಿಕ್ಕೆ ಕಾಳಪ್ಪನ ಹತ್ರ ಹೋಗಿದ್ದೆ. ಹುಚ್ಚ ನಾಯಿ ಕಚ್ಚಿದ್ರ ಆಸ್ಪತ್ರೆಗೆ ಹೋಗ್ಬೇಕು, ಆದ್ರ ಕಾಳಪ್ಪನ ಹತ್ರ ಯಾಕೆ ಹೋಗಿದ್ದಿ? ಅದಕ್ಕೆ ಅಂತಾರ ನೋಡು, ಕಾಳಪ್ಪನ ಬಗ್ಗೆ ಯಾರಿಗೂ ಅಷ್ಟೇನು ಗೊತ್ತಿಲ್ಲವ, ನಿನಗೂ ಗೊತ್ತಿಲ್ಲ ಬಿಡು. ಕಾಳಪ್ಪ ಅಂದ್ರ ದೇವ್ರಿದ್ದಂಗ, ಅವನ ಔಷಧ ಅಂದ್ರ ರಾಮಬಾಣ ಇದ್ದಂಗ ರಾಮಬಾಣ. ಎಲ್ಲಾ ಬ್ಯಾನಿಗಿ ರೋಗಕ್ಕ ಔಷಧ ಕೊಡ್ತಾನವ. ಹೌದೇನು? ಅಷ್ಟೇ ಅಲ್ಲ, ದೆವ್ವ ಭೂತ ದೇವ್ರ ಕಾಟ ಇದ್ರು ಸಹಿತ ಸರಿ ಮಾಡ್ತಾನ. ಬಹಳ ದೊಡ್ಡ ಪುಣ್ಯಾತ್ಮವ. ಅಲ್ಲಪ್ಪ ಈಗ ನಮ್ಮ ಊರ್ನಾಗ ದನದ ದವಾಖಾನೆ ಆಗ್ಯದ, ಡಾಕ್ಟರು ಬಂದಾರ, ಅಲ್ಲಿ ಯಾಕೆ ನಮ್ಮ ಆಕಳನ್ನ ತೋರಿಸ್ಬಾರ್ದು ಅಂತೀನಿ. ಹುಚ್ಚುಡಿಗೆ, ಇದು ಡಾಕ್ಟ್ರಿಂದ ಆಗೋ ಕೆಲಸ ಅಲ್ಲವ. ಕಾಳಪ್ಪನ ಔಷಧಾನೇ ಸಾಕು. ಆಕಳಿಗೆ ಸೂಜಿ ಹಾಕ್ಸಿದ್ರೆ ಕಾವು ಆಗಿ ಹಾಲ ಕಡಿಮೆ ಆಗ್ತದವ್ವ. ಅಪ್ಪ, ನೀ ನನ್ನ ಮಾತ ಕೇಳಲ್ಲ. ನಾಳೆ ನಾನೇ ದನದ ದವಾಖಾನಿಗೆ ಹೋಗಿ ಡಾಕ್ಟರ್ನ ಕೇಳಿ ಔಷಧ ತರ್ತೀನಿ. ಏ ಏ, ಹಂಗೇನಾದ್ರೂ ಮಾಡಿ. ಮತ್ತೆ ಕಾಳಪ್ಪ ಹೇಳ್ಯಾನ, ಅವನ ಔಷಧ ಹಾಕ್ಸಿದ ಮ್ಯಾಲ ಯಾವುದೇ ಔಷಧಾನೂ ಹಾಕಿಸಬಾರ್ದು ಅಂತ. ಮತ್ತೇನ್ ತಲೆ ತುಂಬಿಸಿ ಕಳ್ಸ್ಯಾನ ನಿನ್ ಕಾಳಪ್ಪ? ಹ್ಮ್, ಹಂಗೆಲ್ಲ ಅನ್ನಬಾರದು. ನಮ್ಮ ಊರಿಗೆ ದೇವರ ಕಾಟ ಹಿಡ್ದದಂತ. ಅದಕ್ಕ ಇಂಥ ಹುಚ್ಚನಾಯಿ ರೂಪದೊಳಗ ಕಾಡಾಟ ಶುರು ಆಗ್ಯದಂತೆ. ಇದು ನಿನ್ನ ಭ್ರಮೆ ಬಿಡಪ್ಪ. ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನ ಅಂತ ನಮ್ಮ ಮಾಸ್ತರ್ ಹೇಳ್ಯಾರ. ಅದಕ್ಕಲ್ಲ ಹುಡುಗಿ, ಅದು ಮತ್ತ ನಮ್ಮ ಊರಾಗ ಹೋದ ವರ್ಷ ಮಳಿ ಬರ್ಲಿಲ್ಲ ಅಂತ ದೇವ್ರ ಹಬ್ಬ ಮಾಡಿ ಕೋಳಿ ಕುರಿ ಬಲಿ ಕೊಡ್ಲಿಲ್ಲಲ್ಲ, ಅದಕ್ಕ ಊರಿಗೆ ಶನಿ ಹಿಡ್ದದ. ನಾ ಈಗ ಪಟೇಲ್ರ ಮನಿಗೆ ಹೋಗಿ ಕಾಳಪ್ಪನ ಬಾಯಿಯಿಂದ ದೇವ್ರ ಹಬ್ಬ ಮಾಡ್ರಿ ಅಂತ ನುಡಿಸೇದ ಅಂತ ಹೇಳಿ ಬರ್ತೀನಿ. ಪಟೇಲ್ರು ಏನ್ ಮಾಡ್ತಾರೋ ಮಾಡ್ಲಿ. ನೀನು ಆಕಳಿಗೆ ಮೇವು ನೀರು ಕೊಡು. ಬಾಜು ಮನಿಗೆ ಹೋಗಿ ಟಿವಿ ನೋಡ್ಕೋತ ಕೂಡ್ಬೇಡ. ಆಯ್ತಪ್ಪ, ನೀನು ಜಲ್ದಿ ಬಾ ಮನಿಗೆ. ಅಲ್ಲೇ ಸಿದ್ದಪ್ಪನ ಜೊತೆ ಸೇರಿ ಕುಡ್ಕೋಂತ ಕೂಡ್ಬೇಡ. ಡಾಕ್ಟ್ರೆ, ಊರಾಗ ಎರಡು ಮೂರು ವಾರದಿಂದ ನಾಯಿ ಹಾವಳಿ ಜಾಸ್ತಿ ಆಗ್ಯದಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸರ್. ಹೌದಾ? ಹ್ಮ್. ಊರಾಗ ನಾಯಿ ಹಾವಳಿ ಜಾಸ್ತಿ ಆಗ್ಯದಂತ? ಹೌದ್ ಸರ್. ಮತ್ತೇನೇನ್ ಮಾತಾಡ್ಕೊಳ್ತಾ ಇದ್ರು? ಸೋಮನಹಳ್ಳ್ಯಾಗ 15-20 ದಿನದ ಹಿಂದೆ ಹುಚ್ಚನಾಯಿ ಭಾಳ ಮಂದಿಗೆ ಕಚ್ಚದಂತ. ಹೌದಾ? ಅವರಾದ್ದಾಗ ಒಂದು ಹೋರಿ ಹುಚ್ಚನಾಯಿ ರೋಗದಿಂದ ಸತ್ತು ಹೋತಂತ್ರಿ. ಪಾಪ. ನಮಸ್ಕಾರ ಡಾಕ್ಟರ್ ಸಾಹೇಬ್. ನಮಸ್ಕಾರ, ನಮಸ್ಕಾರ ತ್ರಿಮೂರ್ತಿಗಳಿಗೆ. ನೀವು ಮೂರು ಜನ ಕೂಡಿ ದವಾಖಾನೆಗೆ ಬಂದಿರಿ ಅಂತಂದ್ರೆ ಏನೋ ವಿಶೇಷ ಇರಬೇಕು. ಏನದು ವಿಶೇಷ ಹೇಳ್ರಿ ನೋಡೋಣ. ಡಾಕ್ಟ್ರೆ, ಹಿಂಗ ಆಗಬಾರ್ದಾಗಿತ್ತು ಬಿಡ್ರಿ. ಅದು ದೇವರಿಗೆ ಕರುಣೆನ ಇಲ್ಬಿಡ್ರಿ ಡಾಕ್ಟರ್ ಸಾಹೇಬ್ರ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಆ ದೇವ್ರನ್ನು ಈ ಮೂಕ ಪ್ರಾಣಿಗಳಿಗೆ ಹೆಂಗ ಆಟ ಆಡಿಸ್ತಾನ ನೋಡ್ರಿ. ಅಲ್ರಿಪ್ಪ, ನೀವು ಹೇಳೋದು ಏನು ಅರ್ಥನ ಆಗುವಂತ ನನಗ. ಸ್ವಲ್ಪ ಸರಳವಾಗಿ ನೇರವಾಗಿ ಬಿಡಿಬಿಡಿಸಿ ಹೇಳ್ರಿ. ಎಂಥ ಸಮಸ್ಯೆ ಇದ್ರು ಅದಕ್ಕೊಂದು ಪರಿಹಾರ ಇದ್ದೇ ಅದ, ಹುಡುಕಾಡೋಣಂತ. ಹುಚ್ಚನಾಯಿ ರೋಗ ಬಂದು ಅವರಾದ್ನಾಗ ಒಂದು ಹೋರಿ, ಕಲ್ಲೂರ್ದಾಗ ಒಂದ್ ಎಮ್ಮಿ, ಖಜುರಿ ಊರಾಗ ಡಾಬರ್ ನಾಯಿ ಹುಚ್ಚಿಡ್ದು ಸತ್ತಾವಂತ ಪೇಪರ್ನಾಗ ಓದಿ ಬಹಳ ಬೇಜಾರಾಯ್ತು ನೋಡ್ರಿ ಡಾಕ್ಟರ್ ಸಾಹೇಬ್ರೆ. ಈ ರೋಗ ಬರ್ಲಾರ್ದಂಗ ಏನಾರ ಮಾಡಕ್ ಬರಂಗಿಲ್ಲೇನ್ರಿ ಡಾಕ್ಟರ್ ಸಾಹೇಬ್ರೆ? ಏ, ಪೇಪರ್ನಾಗ ಏನ್ ಖಬರ್ ತಗೊಂಡ್ ಏನ್ ಮಾಡ್ತಿ? ಮೊದಲ ನಿನ್ನ ಆಕಳಿಗೆ ನಾಯಿ ಕಚ್ಚಿದ ಬಗ್ಗೆ ಹೇಳು. ಹೌದ್ರಿ ಡಾಕ್ಟರ್ ಸಾಹೇಬ್ರ, ನಿನ್ನೆ ನಾವೆಲ್ಲ ಮಂದಿ ಸೇರಿ ಒಂದು ಹುಚ್ಚ ನಾಯಿನ ಹೊಡೆದು ಸಾಯಿಸಿದ್ವಿ. ಯಾಕಂದ್ರ ಆ ನಾಯಿ ಅವನ ಆಕಳ, ಇವನ ಆಡು ಕುರಿ ಮತ್ತ ನಮ್ ಸಣ್ಣ ತಂಗಿನ ಚೂರಿ ಗಾಯ ಮಾಡಿ ಓಡ್ ಹೋತ್ರಿ ಅಪ್ಪ. ಹ್ಞೂನ್ರಿ, ಅದಕ್ಕ ನಾವೆಲ್ಲಾರು ಸೇರಿ ಔಷಧ ತಗೊಂಡ್ ಹೋಗೋಣ ಅಂತ ನಿಮ್ ಅಂತ್ಯಕ್ ಬಂದಿವಿ ನಾವು. ಹೌದ್ ನೋಡ್ರಿ ಡಾಕ್ಟರ್, ನನಗೆಲ್ಲ ಅರ್ಥ ಆಯ್ತು ಬಿಡ್ರಿಪ್ಪ. ನೀವು ಹೇಳುದು ಒಂದ್ ತಿಳ್ಕೊರಿ, ಬರೇ ನೀವು ಔಷಧ ತಗೊಂಡ್ ಹೋಗಿ ನಾಯಿ ಕಚ್ಚಿದ ಗಾಯಕ್ ಹಚ್ಚಿದ್ರ ಮುಗಿಲಿಲ್ಲ, ಅದಕ್ಕೆ ಇಂಜೆಕ್ಷನ್ ಸಹಿತ ಕೊಡಿಸ್ಬೇಕು. ಹೌದೇನ್ರಿ? ನೀವು ಹೇಳೋ ಲಕ್ಷಣ ಕೇಳಿದ್ರ ಕಚ್ಚಿದ ನಾಯಿ ಹುಚ್ಚ ನಾಯಿನೇ ಇರಬೇಕು. ಅವಕ್ ರೋಗ ಬರಬಾರ್ದು ಅಂತಂದ್ರ ನಾ ಹೇಳಿದ ರೀತಿ ಒಳಗ 6 ಇಂಜೆಕ್ಷನ್ ಕೊಡಬೇಕಾಗ್ತದ. 6 ಇಂಜೆಕ್ಷನ್ ಕೊಡಬೇಕು? ಯಾಕಂತಂದ್ರ ಈ ಹುಚ್ಚ ನಾಯಿ ರೋಗ ಬಂದ ಮ್ಯಾಲ ಏನು ಮಾಡಕ್ ಬರಂಗಿಲ್ಲ. ಹೌದಾ? ಭಯಂಕರ ರೋಗ ಅದು. ಡಾಕ್ಟರ್ ಸಾಬ್ರೆ, ರೇಬಿಸ್ ರೋಗ ಅಂತಾರಲ್ರಿ, ಅದು ಮತ್ತ ಈ ಹುಚ್ಚ ನಾಯಿ ರೋಗ ಎರಡು ಒಂದೇ ಏನ್ರಿ? ಹೌದ್ ಇವೆರಡು ಒಂದನೆ. ಈ ರೋಗ ಹುಚ್ಚ ನಾಯಿ ಕಚ್ಚೋದ್ರಿಂದ ಎಲ್ಲಾ ಪ್ರಾಣಿಗಳಿಗೂ ಬರ್ತದ, ಮನುಷ್ಯರಿಗೂ ಬರ್ತದ. ನಾಯಿ ಕಡದ 2 ವಾರದಿಂದ 2 ವರ್ಷದ ತನಕನು ರೋಗ ಬಂದಂತಹ ಉದಾಹರಣೆಗಳು ಅದಾವೇನ್ರಿಪ? ಹೌದ್ರಿ. ಒಂದ್ ವೇಳೆ ನಾಯಿ ಮುಖ ತಲಿ ಭಾಗಕ್ಕೆ ಕಚ್ಚಿದ್ರ ರೋಗ ಜಲ್ದಿ ಬರ್ತದ, ಇನ್ನ ಕಾಲು ಕೈಗೆ ಕಚ್ಚಿದ್ರ ತಡ ಆಗಿ ಬರ್ಬಹುದು. ಆದ್ರೆ ಒಂದ್ ಮಾತು ನೀವು ತಿಳ್ಕೊಡ್ರಿ, ಈ ರೋಗ ಬಂತು ಅಂತಂದ್ರ ಸಾವು ನಿಶ್ಚಿತ, ಗ್ಯಾರಂಟಿ. ಅಯ್ಯೋ ದೇವ್ರೆ, ಹಂಗದ್ರಿ? ಈ ರೋಗವನ್ನ ವಾಸಿ ಮಾಡೋದಕ್ಕ ಜಗತ್ನಾಗ ಎಲ್ಲಿಯೂ ಔಷಧ ಇನ್ನ ಇಲ್ಲ. ಹೌದೇನ್ರಿ? ಶರಣ್ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರಪ್ಪ ತಿಮ್ಮಪ್ಪ. ಏನು ಆಕಳ ತಗೊಂಡ್ ಬಂದಿಲ್ಲಪ್ಪ? ಹ್ಞೂ ರೀ ಅಪ್ಪ, ಈ ನನ್ನ ಆಕಳ ಮತ್ತ ಬೆದಿಗ್ ಬಂದಂಗ ಕಾಣಿಸ್ತದ ನೋಡ್ರಿ. ನಿನ್ನೆ ರಾತ್ರಿಯಿಂದ ಒಂದ ಸೋನ ಒದರ್ಲಿಕ್ ಹತ್ತದ್ರಿ, ನಿಲ್ಸೇ ಇಲ್ಲ. ಮೇವ ನೀರ ಒಂದು ತಿಂದಿಲ್ಲ ನೋಡ್ರಿ. ಮ್ಯಾಲ ಜೋರಾಗಿ ಜ್ವಲ ಸುರ್ಸಕ್ ಹತ್ತದ್ರಿ ಡಾಕ್ಟರ್ ಸಾಹೇಬ್ರ. ನೀವು ಒಂದ್ ವಾರದ ಹಿಂದ್ ಬಂದಾಗ ಪರೀಕ್ಷಾ ಮಾಡಿ ಗಬ್ಬ ಆಗ್ಯದ ಅಂತ ಹೇಳಿದ್ರಿ. ಮತ್ತ ಯಾಕ ಬೆದಿಗ್ ಬಂದಂಗ ಕಾಣಿಸ್ತದೋ ಏನೋ. ಈ ಸರ ಸ್ವಲ್ಪ ಸರಿಯಾಗಿ ನೋಡಿ 2 ಟ್ಯೂಬ್ ಹಾಕ್ಬಿಡ್ರಿ ಡಾಕ್ಟರ್ ಸಾಹೇಬ್ರ. ತಿಮ್ಮಪ್ಪ ಸ್ವಲ್ಪ ತಡಿ ಅವಸರ ಮಾಡಬೇಡ. ನಾ ಮೊದ್ಲ ಪರೀಕ್ಷೆ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಅಂತ. ಅಲ್ಲ, ವಾರದ ಹಿಂದೆ ಗರ್ಭ ಪರೀಕ್ಷೆ ಮಾಡಿ ನೋಡಿದಾಗ ಇದು ಗರ್ಭ ಇರುವುದನ್ನ ಖಚಿತ ಮಾಡಿ ಯಾವಾಗ ಕರು ಹಾಕ್ತದ ಅಂತ ಹೇಳಿ ಬರೆದು ಕೊಟ್ಟಿದ್ದೆ ನಾನು. ಹೌದಿಲ್ಲೋ? ಹೌದ್ರಿ ಅಪ್ಪ, ಹೌದು. ನೀವ ನೋಡಿ ಬರೆದು ಕೊಟ್ಟ ಹೇಳಿದ್ರಿ. ಇದೇನು ನನಗ ಬೆದಿಗೆ ಬಂದಂಗ ಅನ್ಸೋದಿಲ್ಲ ತಿಮ್ಮಪ್ಪ. ಇದಕ್ಕ ಹಿಂದ್ ಯಾವಾಗಾದ್ರೂ ನಾಯಿ ಕಡದಿತ್ತೇನ? ಹೂರಿ ಅಪ್ಪ, 15 ದಿವಸದೊಳಗ ಯಾವುದೋ ಒಂದು ಬೀದಿ ನಾಯಿ ಕೊಟ್ಟಿಗೆ ಒಳಗ್ ಬಂದು ಇದ್ರ ಮೂಗಿ ಕಚ್ಚದ್ರಿ. ಆದ್ರೆ ನಾ ಕಾಳಪ್ಪನ ಹತ್ರ ಹೋಗಿ ಔಷಧ ತಗೊಂಡ್ ಬಂದಿನ್ರಿ. ಹಾ ಬರೋಬ್ರಿ ಬಿಡು, ಈಗ ನನಗ್ ಸ್ಪಷ್ಟ ಆಯ್ತು ನೋಡ. ಅಂದ್ರೆ ನನ್ನ ಆಕಳ ಬೆದಿಗ್ ಬಂದಿಲ್ಲ ಅಂತೀರೇನ್ರಿ ಡಾಕ್ಟರ್ ಸಾಹೇಬ್ರ? ಇಲ್ಲ ಇಲ್ಲ ಇಲ್ಲ ತಿಮ್ಮಪ್ಪ, ನಿನ್ನ ಆಕಳು ಬೆದಿಗ್ ಬಂದಿಲ್ಲೇನಪ್ಪ. ಮತ್ತ ಏನಾರ ಬ್ಯಾರೆ ರೋಗ ಬಂದದೇನ್ರಿ ಇದಕ್ಕ? ಹೌದು, ನಾನು ಸ್ವಲ್ಪ ಹೊತ್ತಿನ ಮೊದ್ಲ ಹುಚ್ಚನಾಯಿ ರೋಗದ ಬಗ್ಗೆ ನಿಮಗೆಲ್ಲ ಹೇಳ್ತಾ ಇದ್ದಲ್ಲ. ಹೌದ್ರಿ, ಆಕಳ ಎಮ್ಮಿಗೆ ಆ ರೋಗ ಬಂದ್ರೂ ಮೊದಲು ಈ ರೀತಿ ಲಕ್ಷಣ ಇರ್ತಾವ. ಹೌದೇನ್ರಿ ಡಾಕ್ಟರ್? ಆದ್ರೆ ಈಗ ಗ್ಯಾರಂಟಿಯಾಗಿ ಏನು ಹೇಳಕ್ ಆಗುದಿಲ್ಲ. ಯಪ್ಪ ಇದೇನ್ ಹೇಳಿದ್ರಿ ಅಪ್ಪ? ಅಂದ್ರ ಈ ತಿಮ್ಮಪ್ಪ ಏನ್ ಮಾಡ್ಬೇಕ್ರಿ ಸಾಹೇಬ್ರ? ಈಗ ತಿಮ್ಮಪ್ಪ ನಾ ಹೇಳುದನ್ನ ಕೇಳು ಮೊದ್ಲ, ಗಾಬರಿ ಆಗ್ಬೇಡ. ಈಗ ಈ ಆಕಳನ್ನ ಮನಿಗೆ ಹೊಡ್ಕೊಂಡು ಹೋಗಿ ಮನೆಯಿಂದ ಸ್ವಲ್ಪ ದೂರದೊಳಗ 2-3 ಹಗ್ಗ ತಗೊಂಡು ಚಲೋ ಹೊತ್ತಿನಾಗ ಬಿಗಿಯಾಗಿ ಕಟ್ಟಿ ಹಾಕ್ಬೇಕೇನಪ್ಪ. ಮತ್ತ ಅದೇನಾದ್ರೂ ವಿಚಿತ್ರವಾಗಿ ಒದರುವುದು, ಅತಿಯಾಗಿ ಜೊಲ್ಲ ಸುರಿಸುದು, ಕಟ್ಕೊಂಡಂತ ಹಗ್ಗ ಹರ್ಕೊಂಡು ಹೋಗಕ್ ಪ್ರಯತ್ನ ಮಾಡುದು, ನೆಲ ಕಚ್ಚುದು, ಸಿಕ್ಕದನ್ನ ತಿನ್ನೋದು, ಮುಂದ್ ಬಂದಿದ್ದಕ್ಕೆ ಹಾಯ್ಲಿಕ್ ಹೋಗುದು, ಬೆಚ್ಚಿ ಬೀಳುದು, ಇಂಥದ್ದೇನಾರ ಲಕ್ಷಣ ಕಂಡು ಬಂತಂದ್ರ ನನಗ ಆಗಿಂದಾಗ ತಿಳಿಸ್ಬೇಕು. ತಿಳಿತಾ? ಹೋರಿಯಪ್ಪ. ಆಯ್ತು, ನೀಗಿನ ಹೊಂಡು ಆಕಳನ್ನ ಕಟ್ಟುದಕ್ ಮರಿಬೇಡ ಮತ್ತ. ಹೋರಿಯಪ್ಪ. ಆದ್ರೆ ಯಾವುದಕ್ಕೂ ಮತ್ತ ನಾ ನಾಳೆ ಬಂದು ನಿಮಗ್ ಭೇಟಿ ಆಗ್ತೇನ್ರಿ. ಆಯ್ತಾಯ್ತು. ಯಪ್ಪ ಡಾಕ್ಟರ್ ಸಾಬ್ರೆ, ಒಂದು ವೇಳೆ ಈ ತಿಮ್ಮಪ್ಪನ ಆಕಳಿಗೆ ಬಂದಂತ ರೋಗ ಹುಚ್ಚನಾಯಿ ರೋಗನೇ ಆಗಿದ್ರ ಏನ್ ಮಾಡ್ಬೇಕ್ರಿ ಅಪ್ಪ? ಅಣ್ಣಪ್ಪ ಒಳ್ಳೆ ಪ್ರಶ್ನೆ ಕೇಳಿದಿ ನೋಡ್ ನೀನು. ರೇಬಿಸ್ ಅಥವಾ ಹುಚ್ಚನಾಯಿ ರೋಗ ಪ್ರಾಣಿಗೆ ಬರ್ಲಿ ಅಥವಾ ಮನುಷ್ಯರಿಗೆ ಬರ್ಲಿ, ಹ್ಞೂ ಸಾವು ಮಾತ್ರ ಶತಸಿದ್ಧ. ಹೌದೇನ್ರಿ ಡಾಕ್ಟರ್? ಏನ್ ಹೇಳಿದ್ರಿ ಅಪ್ಪ? ನಮ್ಮ ದೇಶದೊಳಗೆ ಪ್ರತಿ ವರ್ಷ 25-30,000 ಜನ ಈ ರೋಗದಿಂದ ಸಾಯ್ತಾರ. ಹೌದಾ? ಅಂತಂದ್ರ ನೀವೇ ಕಲ್ಪನಾ ಮಾಡ್ಕೊಡ್ರಿ, ಇದು ಎಂತ ಭಯಂಕರ ರೋಗದ ಅಂತ ಹೇಳಿ. ಭಾರಿ ಭಯಂಕರ ಬಿಡ್ರಿ. ಅಂದ್ರ ಮನುಷ್ಯರಿಗೆ ಏಡ್ಸ್ ಬಿಮಾರಿ ಬರ್ತದ ನೋಡ್ರಿ, ಹಂಗೆ ಏನ್ರಿ ಇದು? ಏಡ್ಸ್ಕಿಂತ ಭಯಂಕರ ರೋಗಪ್ಪ ಇದು. ಹಂಗೇನ್ರಿ? ಏಡ್ಸ್ ಬಂದ್ರ ಕೆಲವು ವರ್ಷವಾದ್ರೂ ಬದುಕು ಚಾನ್ಸ್ ಇರ್ತದ, ಆದ್ರ ರೇಬಿಸ್ ರೋಗ ಬಂದ್ರ 1 ವಾರದೊಳಗ ಎಲ್ಲಾ ಖಲಾಸ ಆಗ್ತದ. ಡಾಕ್ಟರ್ ಸಾಬ್ರೆ, ನಿಮ್ ಮಾತ್ ಕೇಳಿದ್ರ ಮೈ ಜುಮ್ ಅಂತ ನೋಡ್ರಿ. ಹೌದ್ರಿ ಅಪ್ಪ. ಅಲ್ರಿ ಅಪ್ಪ ಡಾಕ್ಟರ್ ಸಾಬ್ರೆ, ಈ ರೋಗನೇ ಬರ್ಲಾರ್ದಂಗ ಮಾಡಕ್ ಬರಂಗಿಲ್ಲೇನ್ರಿ? ಯಾಕೆ ಬರೋದಿಲ್ಲ? ಖಂಡಿತವಾಗಿಯೂ ಈ ರೋಗ ಬರಲಾರ್ದಂಗ ನಾವು ತಡಿಬಹುದು. ಸಾಕ ನಾಯಿಗಳು ಇರ್ತಾವಲ್ಲ, ಅವುಗಳಿಗೆ ರೇಬಿಸ್ ಚುಚ್ಚುಮದ್ದನ್ನ ಪ್ರತಿ ವರ್ಷ ಹಾಕಿಸ್ಬೇಕು, ಅಷ್ಟ ಮುಗೀತು. ಹೌದ್ರಿ? ಈ ರೋಗ 99% ಹುಚ್ಚನಾಯಿ ಕಚ್ಚುವುದರಿಂದ ಬರ್ತದ. ಹುಚ್ಚನಾಯಿ ಅಲ್ಲದೆ ಬೇರೆ ಯಾವ್ದಾದ್ರು ಪ್ರಾಣಿಯಿಂದ ಬರ್ಬೋದೇನ್ರಿ ಇದು? ಹೌದು, ಕೆಲವೊಮ್ಮೆ ಹುಚ್ಚ ಹಿಡಿದಂತಹ ಬೆಕ್ಕು, ನರಿ, ತೋಳ, ಇಲಿ, ಹೆಗ್ಗಣ ಇತ್ಯಾದಿ ಪ್ರಾಣಿಗಳು ಕಚ್ಚುವುದರಿಂದ ಸಹಿತ ಈ ರೋಗ ಬಂದಂತ ಉದಾಹರಣೆ ಅದಾವ. ಇದರಿಂದ್ರಿ ನಿಮಗ್ ಗೊತ್ತದೇನು, ಅಮೆರಿಕ ದೇಶದೊಳಗೆ ಈ ರೋಗ ಹೆಚ್ಚಾಗಿ ಬಾವಲಿಗಳಿಂದ ಬರ್ತದಂತ. ಬಾವಲಿಯಿಂದ? ಅಲ್ಲ, ಇದೇನ್ ಹೇಳಕತ್ರಿ ಅಪ್ಪ ನೀವು? ಅಲ್ರಿ ಡಾಕ್ಟರ್ ಸಾಬ್ರೆ, ನಮ್ಮ ಊರಾಗ್ನು ಬಾವಲಿ ಅದಾವಲ್ರಿ, ಅವಕೂರ್ನಿಂದ ಈ ರೇಬಿಸ್ ರೋಗ ಬರ್ತದ ಹೆಂಗ ಮತ? ಅಮೆರಿಕಾದೊಳಗ ರೇಬಿಸ್ ರೋಗ ಅನ್ನುವಂಥದ್ದು ವ್ಯಾಂಪೈರ್ ಜಾತಿಗೆ ಸೇರಿದ ಬಾವಲಿಗಳು ಕಚ್ಚೂರಿಂದ ಬರ್ತದ. ನಮ್ಮ ಲಕ್ಕಿಗೆ ಏನಪ್ಪಾ ಅಂತಂದ್ರ ಆ ಜಾತಿ ಬಾವಲಿಗಳು ನಮ್ಮ ದೇಶದೊಳಗೆ ಇಲ್ಲೇನ್ರಪ್ಪ. ಬಹಳ ಚಲೋ ಆಗ್ಬಿಡ್ರಿ, ದೇವ್ರ ದೊಡ್ಡವ್ರಿ. ವ್ಯಾಂಪೈರ್ ಜಾತಿ ಬಾವಲಿ ಏನಾದ್ರೂ ನಮ್ಮ ದೇಶದಾಗ ಇದ್ದಿದ್ರ ಇನ್ನೂ 2 ಲಕ್ಷ ಜನ ಸಾಯ್ತಿದ್ರು ಅನ್ಸುದ್ದು. ಬಿಡ್ರಪ್ಪ, ಅಮೆರಿಕ ಇಂಗ್ಲೆಂಡ್ ಸುದ್ದಿ ನಮ್ಗ್ಯಾಕ? ಮೊದಲು ನಾ ನಮ್ ತಂಗಿನ ಮನುಷ್ಯರ ದವಾಖಾನಿ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬರ್ತೀನಿ. ನಾವು ಅಷ್ಟ ಮಾಡಮು. ಏ ನಡಿಯೋ ದೋಸ್ತ, ನಾನು ನನ್ನ ಆಕಳನ್ನ ಹುಡ್ಕೊಂಡು ಬರ್ತೀನಿ, ನೀನು ನಿನ್ನ ಕುರಿ ಆಡು ತಗೊಂಡು ಇಲ್ಲಿಗೆ ಬಾ. ಆಯ್ತು, ನಡಿ, ಹೋಗಮ್ ನಡಿ. ನಡಿ ನಡಿ, ಮೊದಲೇ ಟೈಮ್ ಜಾಸ್ತಿ ಆಗ್ಯದ. ಆಯ್ತಾಯ್ತು, ಮೊದ್ಲ ನಿಮ್ಮ ಜಾನುವಾರುಗಳನ್ನ ಇಲ್ಲಿ ಹೊಡ್ಕೊಂಡು ಬರ್ರಿ. ನಾಯಿ ಕಡಿದ 24 ತಾಸಿನೊಳಗೆ ಮೊದಲೇ ಲಸಿಕೆ ಹಾಕ್ಬೇಕಾಗ್ತದ. ಆಮೇಲೆ ನಾ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರ್ತೀನಿ, ಅದ್ರ ಪ್ರಕಾರ ನೀವು ಮಾಡ್ಬೇಕೇನ್ರಿಪ್ಪ? ಆಯ್ತು ರೀ ಡಾಕ್ಟರ್ ಸಾಬ್ರೆ, ಹಂಗೆ ಮಾಡ್ತೀವಂತ್ರಿ. ದೇವ್ರೆ, ನನಗೆಂಥ ಕಷ್ಟ ತಂದಿಯಪ್ಪ ನೀನು. ಅಲ್ಲ, ನಾ ಏನ್ ತಪ್ಪು ಮಾಡಿದ್ದೆ ಅಂತ ನನಗಿಂಥ ಶಿಕ್ಷೆ ಕೊಟ್ಟಿಯಪ್ಪ ನೀನು. ಇದ್ದು ಒಂದ ಆಕಳನು ನನ್ನ ಕೈ ಬಿಟ್ಟು ಹೋದ್ರೆ ನನ್ನ ಗತಿ ಏನಪ್ಪ ತಂದಿ? ಇದ್ದು ಒಬ್ಬ ಮಗನ ದುಡ್ಯಾಕೆ ಇಟ್ಟು 15,000 ರೂಪಾಯಿ ತಂದು ಆ ರೊಕ್ಕ ಕೊಟ್ಟು ಈ ಜರ್ಸಿ ಆಕಳ ತಂದಿದ್ದೆ. ಈಗ ನನ್ನ ಜೀವನದ ದಿಕ್ಕ ತಪ್ಪಂಗ್ ಕಾಣಿಸ್ತದಪ್ಪ. ಅಲ್ಲ ದೇವ್ರೆ, ನನ್ನ ಬಂಗಾರದಂತ ಆಕಳನ್ನ ಮೊದಲಿದ್ದಂಗ ಮಾಡಿಕೊಡಪ್ಪ ತಂದಿ, ಮೊದಲಿದ್ದಂಗ ಮಾಡಿಕೊಡಪ್ಪ. ನಿನಗ ಕೋಳಿ ಬಲಿ ಕೊಟ್ಟು ಹಬ್ಬ ಮಾಡ್ತೀನಪ್ಪ ತಂದಿ, ಹಬ್ಬ ಮಾಡ್ತೀನಪ್ಪ. ಏನಾಗಿದಪ್ಪ? ನೀ ಯಾಕೆ ಅಳಕತ್ತೀಯಪ್ಪ? ನಮ್ಮ ಆಕಳಿಗೆ ಏನಾಗೈತಪ್ಪ? ಯಾಕೆ ಹಿಂಗ್ ಮಾಡಕತ್ತೈತಪ್ಪ ಇದು? ಅವ್ವ ಮಗಳ, ನಮ್ಮ ಆಕಳಿಗೆ ಹುಚ್ಚು ನಾಯಿ ರೋಗ ಬಂದದ ಅಂತ ಜನ ಹೇಳಕತ್ತಾರವ್ವ. ಹೌದಾ? ಆದ್ರೆ ನಾ ಮಾತ್ರ ಅದನ್ನ ನಂಬಿಲ್ಲ. ನಾ ನಂಬಿಲ್ಲವ್ವ. ಡಾಕ್ಟರ್ನ ಕರೆದು ಬಂದೀನಿ. ಅವ್ರು ಇಷ್ಟರಾಗ ಬರೋರಿದ್ದಾರೆ. ಒಂದು ವೇಳೆ ಹುಚ್ಚು ಹಿಡ್ದದ ಖರೆ ಆದ್ರೆ ನಮ್ಮ ಗತಿ ಏನು ಅಂತ ನೆನೆಸಿಕೊಂಡ ಅಳು ಬಂತವ್ವ ತಂಗಿ. ಅಳು ಬಂತು ನೋಡು. ನಮ್ ಊರಿಗ್ ಬಂದ ಡಾಕ್ಟರ್ ಬಹಳ ಶಾಣೆ ಅದಾರಂತ. ಅವರು ನಮ್ಮ ಆಕಳನ್ನ ಬದುಕಿಸಿ ಕೊಟ್ಟೆ ಕೊಡ್ತಾರ. ನೀನ್ ಚಿಂತೆ ಮಾಡ್ಬೇಡಪ್ಪ. ಅಪ್ಪ ಅಪ್ಪ, ಅಲ್ಲಿ ನೋಡಲ್ಲಿ ಡಾಕ್ಟರ್ ಸಾಹೇಬ್ರು ಬಂದ್ರು. ಹೌದವ್ವ. ತಿಮ್ಮಪ್ಪ ತಿಮ್ಮಪ್ಪ, ಶರಣ್ರಿ ಅಪ್ಪ. ಯಪ್ಪ, ನಿಮ್ಗೂ ನಮಸ್ಕಾರ. ಅಪ್ಪ ನಮಸ್ಕಾರಪ್ಪ. ತಿಮ್ಮಪ್ಪ, ಡಾಕ್ಟರ್ ಸಾಹೇಬ್ರ, ನಿಮ್ ಕಾಲ್ ಬೀಳ್ತೀನಿ ಅಪ್ಪ. ನನ್ನ ಆಕಳನ್ನ ಬದುಕಿಸ್ಕೊಡ್ರಿ ಅಪ್ಪ. ಏ ತಿಮ್ಮಪ್ಪ ತಿಮ್ಮಪ್ಪ, ಹಿಂಗೆಲ್ಲ ಕಾಲ್ ಹಿಡಿಬಾರ್ದಪ್ಪ. ನೀ ವಯಸ್ಸಿನೊಳಗ ನನಗಿಂತ ದೊಡ್ಡಾವಧಿ. ಸಮಾಧಾನ ಮಾಡ್ಕೋ, ನಿನ್ನ ದುಃಖ ನನಗ ಅರ್ಥ ಆಗ್ತದ. ಡಾಕ್ಟರ್ ಸಾಹೇಬ್ರ, ನಾವು ನಿಮ್ ದಾರಿನೇ ಕಾಯಕತ್ತಿದ್ವಿ. ಹೌದ್ರಿ ಅಪ್ಪ. ಸರ್, ನಮ್ಮ ಆಕಳನ್ನ ಬದುಕಿಸ್ಕೊಡ್ರಿ. ಹೂರಿ ಅಪ್ಪ. ಅದು ಎಷ್ಟು ಖರ್ಚಾದ್ರೂ ಕೊಡ್ತೀವ್ರಿ ಡಾಕ್ಟರ್ ಸಾಹೇಬ್ರ. ನಿಮ್ ಮನ್ಯಾಗ ಭಾಂಡೆ ತೊಳೆದಾದ್ರು ನಿಮ್ ಋಣ ತೀರಿಸ್ತೀನ್ರಿ ಅಪ್ಪ. ತಿಮ್ಮಪ್ಪ ಅವಿ, ಸಮಾಧಾನ ಮಾಡು. ಡಾಕ್ಟ್ರು ಏನ್ ಹೇಳ್ತಾರ ಕೇಳೋಣಂತ. ಹೂರಿ, ಆಮೇಲ ದೇವ್ರು ಏನ್ ಬುದ್ಧಿ ಕೊಡ್ತಾನೋ ಹಂಗ್ ಮಾಡೋಣಂತ. ಆಯ್ತ್ರಿ ಅಪ್ಪ. ಅಧ್ಯಕ್ಷರ, ನಾ ನಿಮ್ಗೆ ಹೇಳ್ತಾ ಇದ್ನಲ್ಲ ರೇಬಿಸ್ ರೋಗದ ಬಗ್ಗೆ. ಹೌದು, ಅದೇ ಈ ರೋಗದ ಲಕ್ಷಣ. ಹೌದನ್ರಿ? ನನಗ ನಿನ್ನೆನ ಡೌಟ್ ಬಂದು ತಿಮ್ಮಪ್ಪಗೆ ಇದನ್ನ ದೂರದೊಳಗೆ ಕಟ್ಟಿ ಅದನ್ನ ಗಮನಿಸ್ತಾ ಇರು ಅಂತ ಹೇಳಿದ್ದೆ. ಇವತ್ತ ನನ್ನ ಡೌಟ್ ಕ್ಲಿಯರ್ ಆಯ್ತು. ಇದು ಹುಚ್ಚನಾಯಿ ರೋಗನ ಅಂದ್ರ ರೇಬಿಸ್ ರೋಗನ ಇದು. ಯಪ್ಪ, ಇದೇನ್ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರ? ಡಾಕ್ಟರ್ ಏನಾರ ಮಾಡ್ರಿ, ಇಲ್ಲಂತಂದ್ರ ತಿಮ್ಮಪ್ಪ ಅನಾಥ ಆಗ್ಬಿಡ್ತಾನ. ಹೌದ್ರಿ ಅಪ್ಪ. ಇಲ್ರಿ ಅಧ್ಯಕ್ಷರ, ಈ ರೋಗ ಬಹಳ ಭೀಕರವಾದಂತಹ ರೋಗ. ಒಂದ ಸಲ ಈ ರೋಗ ಬಂತು ಅಂತಂದ್ರ ಏನು ಮಾಡಕ್ ಬರಂಗಿಲ್ರಿ. ಅಂದ್ರ ನನ್ನ ಆಕಳನ್ನ ಬದುಕಿಸಕ್ ಆಗೋದಿಲ್ಲ ಅಂತೀರೇನ್ರಿ ಡಾಕ್ಟರ್ ಸಾಹೇಬ್ರ? ಅಯ್ಯೋ ದೇವ್ರಿ, ತಿಮ್ಮಪ್ಪ ತಿಮ್ಮಪ್ಪ, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ್ರಿ ಡಾಕ್ಟರ್ ಸಾಹೇಬ್ರ, ಈಗ ಬಹಳ ತಡ ಆಗ್ಯದ. ಅಲ್ಲ ಹಂಗ ಅನ್ಬೇಡ್ರಿ ಡಾಕ್ಟರ್ ಸಾಹೇಬ್ರ, ಏನಾರು ಮಾಡಿ ನನ್ನ ಆಕಳದ ಪ್ರಾಣ ಉಳಿಸ್ರಿ ಡಾಕ್ಟರ್ ಸಾಹೇಬ್ರ. ಏನು ಮಾಡಕ್ ಬರಂಗಿಲ್ಲಪ್ಪ ತಿಮ್ಮಪ್ಪ, ಏನು ಮಾಡಕ್ ಬರಂಗಿಲ್ಲ. ಇದು ಲೀಸಾ ಅನ್ನುವಂತ ಒಂದು ವೈರಸ್ ಇಂದ ಬರುವಂತಹ ರೋಗ. ಹುಚ್ಚನಾಯಿ ಕಡಿಯೋದ್ರಿಂದ ಈ ರೋಗ ಪ್ರಾಣಿ ಮತ್ತು ಮನುಷ್ಯರಿಗೂ ಇಬ್ಬರಿಗೂ ಕೂಡ ಬರ್ತದ. ಈ ರೋಗ ಬಂದ ಮೇಲೆ ಯಾವುದೇ ಬಗೆ ಚಿಕಿತ್ಸೆ ಇಲ್ಲೇನಪ್ಪ. ಅಲ್ರಿ ಡಾಕ್ಟರ್ ಸಾಹೇಬ್ರ, ನೋಡ್ರಿ ಡಾಕ್ಟರ್ ಸಾಹೇಬ್ರ, ಏನಾರ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಈ ರೋಗ ಬರೋದಕ್ಕಿಂತ ಮೊದ್ಲ ಅಥವಾ ನಾಯಿ ಕಚ್ಚಿದ ಕೂಡಲೇ ಇಂಜೆಕ್ಷನ್ ಆದ್ರೂ ಮಾಡಿದ್ರಿಂದ ಆಕಳು ಉಳಿತಿತ್ತಪ್ಪ. ನನ್ ತಪ್ಪಾಯ್ತು ಡಾಕ್ಟರ್ ಸಾಹೇಬ್ರ, ತಪ್ಪಾಯ್ತು. ಅಧ್ಯಕ್ಷರ, ಇದು ಈ ತಿಮ್ಮಪ್ಪನ ಮೂಢನಂಬಿಕೆಯಿಂದ ಮತ್ತ ಮುಗ್ಧತೆಯಿಂದ ಆಗಿದ್ದು ನೋಡ್ರಿ, ಮತ್ ಬೇರೆ ಏನು ಅಲ್ಲ. ಅಲ್ರಿ ಡಾಕ್ಟರ್, ತಿಮ್ಮಪ್ಪನ ಮೂಢನಂಬಿಕೆ ಅಂದ್ರಲ್ಲ, ಏನ್ ಮಾಡ್ಯಾನಂತ್ರ? ಆಕಳಿಗೆ ನಾಯಿ ಕಡದಂತಂದ ಕೂಡ್ಲೇ ಇವ ಆ ಮಂತ್ರ ತಂತ್ರ ಮಾಡೋ ಕಾಳಪ್ಪನ ಕಡೆ ಹೋಗಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಔಷಧ ತಗೊಂಡ್ ಬಂದಾನ. ಅದ್ರ ಬದಲಿಗೆ ಗಾಯವನ್ನ ಚಲೋತ್ನಾಗೆ ಸೋಪಿನ ನೀರಿನಿಂದ ತೊಳೆದು ಅದಕ್ಕೆ ಟಿಂಕ್ಚರ್ ಅಯೋಡಿನ್ ಹಾಕಿದ್ದ ಅಂತಂದ್ರ, ಅದ್ರ ಜೊತೆಗೆ ಆಗಿಂದಾಗ ಅವ ದವಾಖಾನೆ ಕರ್ಕೊಂಡು ಬಂದಿದ್ದ ಅಂತಂದ್ರ, ನಾವು ಇಂಜೆಕ್ಷನ್ ಮಾಡ್ತಿದ್ವಿ, ಆಕಳು ಉಳಿತಿತ್ತು. ಕೇಳ್ದೇನೋ ತಿಮ್ಮಪ್ಪ, ಡಾಕ್ಟರ್ ಹೇಳಿದ ಮಾತನ್ನ ಈಗ ತಿಳಿತು ನೋಡ್ರಿ ಅಪ್ಪ. ಅದೇನು ಅಂತಾರಲ್ಲ ತಿಮ್ಮಪ್ಪ, ಅಟ್ ಮ್ಯಾಲ ಒಲಿ ಉರಿತು ಕೆಟ್ಟ ಮ್ಯಾಲ ಬುದ್ಧಿ ಬಂತು ಅನ್ನೋಂಗ ಆತ ನಿನ್ ಮಾತು. ತಡಿ, ಆ ಕಾಳಪ್ಪನ ಥಂಡಿ ಬಿಡಿಸ್ತೀನಿ. ಆ ಮಗ ನಿನ್ನಂಗ ಎಷ್ಟು ಜನರ ಜೀವನ ಜೊತೆ ಆಟ ಆಡ್ಯಾನೋ ಏನೋ, ಅವನಿಗೆ ಚಲೋ ದಬ್ಬುದ್ಧಿ ಕಲಿಸ್ತೀನಿ. ಅಲ್ರಿ ಅಪ್ಪ, ಯಾರಿಗಂದು ಈಗ ಏನ್ ಬರ್ತದ ಹೇಳ್ರಿ? ನನ್ನ ಹಣೆ ಬರನ ಕೆಟ್ಟದ. ಡಾಕ್ಟರ್ ಸಾಹೇಬ್ರ, ನಾನ್ ನಮ್ಮ ಅಪ್ಪಗ ಬಹಳ ಹೇಳದನ್ರಿ, ಆದ್ರ ನನ್ ಮಾತೆ ಕೇಳಿಲ್ರಿ. ನನಗ ಜೋರ್ ಮಾಡ್ದ, ಡಾಕ್ಟರ್ ಹತ್ರ ಹೋದ್ರ ಇಂಜೆಕ್ಷನ್ ಕೊಡ್ತಾರ, ಅದರಿಂದ ಆಕಳಿಗೆ ಹೀಟ್ ಆಗಿ ಹಾಲ ಕಡಿಮೆ ಕೊಡ್ತೈತಿ, ಸೊರಿಗೆ ಹೋಗ್ತೈತಿ ಅಂದ. ನೋಡ್ರಿ, ಇದು ಕೂಡ ಮೂಢನಂಬಿಕೆನ. ಇಂಜೆಕ್ಷನ್ ಕೊಡೋದ್ರಿಂದ ಹೀಟು ಆಗುದಿಲ್ಲ, ಹಾಲು ಕಡಿಮೆನೂ ಆಗುದಿಲ್ಲ, ಮತ್ತೆ ಆಕಳು ಸೊರಗುದೂ ಇಲ್ಲ. ನಾಯಿ ಕಚ್ಚಿದಕ ಏನ್ ಮಾಡ್ತೀರಿ ಡಾಕ್ಟರ್ ಸಾಹೇಬ್ರ ನೀವು? ನೋಡ್ರಿ, ನಾಯಿ ಕಚ್ಚಿದ ಗಾಯಕ್ಕೆ ಚಿಕಿತ್ಸೆ ಕೊಟ್ಟು ಅದಕ್ಕೆ ರೇಬಿಸ್ ಲಸಿಕೆ ಅಥವಾ ಚುಚ್ಚುಮದ್ದನ್ನ ಹಾಕ್ತಿವಿ. ಅದಕ್ಕೆ ಒಟ್ಟು 6 ಇಂಜೆಕ್ಷನ್ ಹಾಕಿಸ್ಬೇಕಾಗ್ತದ. ಅಧ್ಯಕ್ಷರ, ಇನ್ನೊಂದು ಏನ್ ಮಾಡ್ತಾರ ಅಂತಂದ್ರ, ಜನ ಈ ಗಾಯ ಆದ ಕೂಡಲೇ ಕೆಲವೊಮ್ಮೆ ಬಟ್ಟಿ ಕಟ್ಟಿ ಬ್ಯಾಂಡೇಜ್ ಹಾಕ್ತಾರ. ಬಟ್ಟಿ ಕಟ್ಟೋದಾಗ್ಲಿ ಹೊಲಿಗೆ ಹಾಕೋದಾಗ್ಲಿ ಮಾಡಬಾರ್ದು. ಅದನ್ನ ಚಲೋತ್ನಾಗೆ ತೊಳಿಬೇಕು, ಅಂದ್ರ ಸೋಪಿನ ನೀರಿನಿಂದ ತೊಳಿಬೇಕು. ಸ್ಪಿರಿಟ್ ಇತ್ತು ಅಂತಂದ್ರ ಸ್ಪಿರಿಟ್ ಹಚ್ಚಬಹುದು, ಇಲ್ಲ ಟಿಂಕ್ಚರ್ ಅಯೋಡಿನ್ ಇತ್ತಂದ್ರ ಟಿಂಕ್ಚರ್ ಅಯೋಡಿನ್ ಹಚ್ಚಬೇಕು. ಆಮೇಲೆ ಸೀದಾ ದವಾಖಾನೆಗೆ ಕರ್ಕೊಂಡು ಬರಬೇಕು. ಡಾಕ್ಟ್ರೆ, ಈಗ 6 ಇಂಜೆಕ್ಷನ್ ಕೊಡ್ಬೇಕಾಗ್ತದ ಅಂತಂದ್ರಲ್ಲ, ನನಗ ಒಂದು ನೆನಪಾಯ್ತು ರೀ. ಏನ್ರಿ? ಹಿಂದಕ್ಕೆ ನನಗೆ ನಾಯಿ ಕಚ್ಚಿದಾಗ 14 ಇಂಜೆಕ್ಷನ್ ಹೊಕ್ಕಳು ಸುತ್ತಮುತ್ತ ಕೊಟ್ಟಿದ್ರಿ. ಈಗ ಚಲೋ ಬಿಡ್ರಿ, 6 ಇಂಜೆಕ್ಷನ್ ಆಗ ಮುಗಿತದ. ನೀವು ಹೇಳಿದ್ದು ಅಗದಿ ಬರೋಬ್ಬರಿ ಅದರಿ. ಈಗೇನಾಗ್ಯದ ಅಂತಂದ್ರ ಸುಧಾರಿತ ಲಸಿಕೆ ಬಂದವ. ಅಲ್ಲದೆ 6 ಇಂಜೆಕ್ಷನ್ ಒಂದೇ ಸಲ ಕೊಡುದಿಲ್ಲ. ಮೊದಲಿನ ಇಂಜೆಕ್ಷನ್ ಕೊಟ್ಟ ಮೇಲೆ ಮತ್ತ 3ನೇ ದಿವಸಕ್ಕೆ ಕೊಡ್ತೀವಿ. ಅದರ ನಂತರ 7ನೇ ದಿವಸ, ಅದಾದ್ಮೇಲೆ 14ನೇ ದಿವಸ, ಆ ನಂತರ 28ನೇ ದಿವಸ, ಕಡಿದು 90ನೇ ದಿವಸಕ್ಕೆ ಕೊಡ್ತೀವಿ. ಗೊತ್ತಾಯ್ತರ? ಅಂದ್ರ ಕಚ್ಚಿದ ದಿನ ಕೊಡಿಸಿದ್ಮೇಲ 3 ದಿನ ಬಿಟ್ಟು, ಆಮೇಲೆ 7ನೇ ದಿನಕ್ಕ ಬರೋಬರಿ, ಆಮೇಲೆ 14ನೇ ದಿನಕ್ಕ, ಆಮೇಲೆ 28ನೇ ದಿನಕ್ಕ ಬರೋಬರಿ, ಲಾಸ್ಟ್ ಇಂಜೆಕ್ಷನ್ 90ನೇ ದಿನಕ್ಕ ಕೊಡಬೇಕು. ಅಗದಿ ಬರೋಬರಿ. ಇದನ್ನ ನಿಮ್ಮಅಪ್ಪನಿಗೂ ಹೇಳಬೇಕು, ಮತ್ತ ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಮನೆಯವರಿಗೂ ಹೇಳಬೇಕೇನವ ರೇಷ್ಮಾ? ಹೇಳ್ತೀನಿ ಸರ್. ಹೌದ್ರಿ ಅಪ್ಪ. ನನಗೊಂದು ಡೌಟ್ ಅದರಿ ಸರ್. ಏನದ ಡೌಟ್ ನಿಂದು? ಹುಚ್ಚ ನಾಯಿ ಕಚ್ಚಿದ ಆಕಳ ಹಾಲು ಕುಡಿದವರಿಗೂ ಈ ರೋಗ ಬರ್ತದೇನ್ರಿ? ಒಳ್ಳೆ ಪ್ರಶ್ನೆ ಕೇಳಿದಿ ನೋಡ್ರಿ ರೇಷ್ಮಾ ನೀನು. ಹಾಲು ಸರಿಯಾಗಿ ಕಾಯಿಸಿ ಕುಡಿದ್ರ ಈ ರೋಗ ಅಷ್ಟೇ ಅಲ್ಲ, ಟಿಬಿ, ಬ್ರುಸೆಲ್ ಆದಂತ ಭಯಂಕರ ರೋಗಗಳು ಕೂಡ ಬರೋದಿಲ್ಲ. ಹಸಿ ಹಾಲು ಮಾತ್ರ ಯಾವಾಗಲೂ ಕುಡಿಬಾರದು, ಅದು ಬಹಳ ಡೇಂಜರಸ್. ಸಾಹೇಬ್ರೆ, ನೀವು ಇಷ್ಟೋ ತನಕ ಹೇಳಿದ್ದು ನಾಯಿ ಕಚ್ಚಿದ ಮೇಲೆ ಏನ್ ಮಾಡಬೇಕು ಅನ್ನೋ ಮಾತು. ಇನ್ನು ನಾವು ಮನ್ಯಾಗ ಸಾಕಿದ ನಾಯಿ ಇರ್ತಾವಲ್ರಿ, ಅವಕ್ಕೂ ರೋಗ ಬರ್ಲಾರ್ದಂಗ ಮಾಡಕ್ ಏನಾದ್ರೂ ಬರ್ತೇನ್ರಿ? ಬರ್ತದಲ್ರಿ, ಬರ್ತದ. ಚಲೋ ಕೇಳಿದ್ರಿ ಅಧ್ಯಕ್ಷರ. ನೀವು ಸಾಕಿದ ನಾಯಿಗೆ ಮರಿ ಇರುವಾಗಲೇ ಅಂತಂದ್ರ 3 ತಿಂಗಳು ಇರುವಾಗನ ಮೊದಲಿನ ಚುಚ್ಚುಮದ್ದು ಹಾಕಿಸ್ಬೇಕು. ಆ ನಂತರ ಬೂಸ್ಟರ್ ಡೋಸ್ ಅಂತೀವಿ, ಬೂಸ್ಟರ್ ಲಸಿಕೆ ಅಂತ ಹೇಳಿ, ಅದನ್ನ 4ನೇ ತಿಂಗಳಿಗೆ ಹಾಕಿಸ್ಬೇಕಾಗ್ತದ. ಆಮೇಲೆ ಪ್ರತಿ ವರ್ಷ ರೇಬಿಸ್ ಚುಚ್ಚುಮದ್ದನ್ನು ಹಾಕಿಸ್ಬೇಕು. ಪ್ರತಿ ವರ್ಷ ಹಾಕಿಸ್ಬೇಕು? ಹೌದು ಹೌದು. ಬೀದಿ ನಾಯಿಗಳಿಗೆ ಸಹಿತ ಲಸಿಕೆ ಹಾಕಿಸುವಂತ ವ್ಯವಸ್ಥೆ ಆಗಬೇಕು, ಇಲ್ಲ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಏನಾದರೂ ಮಾಡಿಸ್ಬೇಕಾಗತ್ತ. ಹಿಂಗ ಪ್ರತಿಯೊಬ್ಬರು ಈ ರೋಗದ ಬಗ್ಗೆ ತಿಳ್ಕೊಂಡು ಜವಾಬ್ದಾರಿ ವಹಿಸಿದ್ರ ರೋಗವನ್ನ ನಮ್ಮ ದೇಶದಿಂದ ನಾವು ನಿರ್ಮೂಲನೆ ಮಾಡಬಹುದು. ನಿಮಗೆ ಗೊತ್ತದೇನ್ರಿ? ಏನ್ರಿ ನಿಮಗೆ ಗೊತ್ತದೇನ್ರಿ? ಏನ್ರಿ ಡಾಕ್ಟರ್? ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಜಪಾನ್ ದಂತಹ ದೇಶದೊಳಗ ಈ ರೋಗನ ಇಲ್ಲ ಅಂತ. ಅಂದ್ರೆ ನಿರ್ಮೂಲನ ಮಾಡ್ಯಾರ? ನಿರ್ಮೂಲನ ಮಾಡ್ಯಾರ. ಸರ್, ನಮ್ಮ ನಾಯಿಗೂ ಇಂಜೆಕ್ಷನ್ ಕೊಡ್ತೀರೇನ್ರಿ? ಖಂಡಿತ ಕೊಡ್ತಾರಮ್ಮ. ತಿಮ್ಮಪ್ಪ ಕೇಳಿಲಿ. ಹ್ಞೂ ರೀ ಅಪ್ಪ. ಈಗ ಯಾವ ದಿವ್ಸನು ದಂತ ದವಾಖಾನಿಗೆ ಹೋಯ್ದ್ರ ಈ ನಾಯಿಗಳಿಗೆ ಏನಂತಂದ್ರ ರೇಬಿಸ್ ವಿರುದ್ಧ ಲಸಿಕೆಯನ್ನ ಕೊಡ್ತಾರೆ. ಇನ್ನೊಂದು ವಿಶೇಷ ಏನಂತಂದ್ರ ಪ್ರತಿ ವರ್ಷ ಸೆಪ್ಟೆಂಬರ್ 28 ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತ ಆಚರಣೆ ಮಾಡ್ತಾರ. ಯಾಕ್ರಿ ಡಾಕ್ಟರ್ ಸಾಹೇಬ್ರ? ಹೌದ್ ಹೌದು ಅಧ್ಯಕ್ಷರೇ, ನೀವು ಹೇಳಿದ್ ಬರೋಬ್ಬರಿ. ಪ್ರತಿ ವರ್ಷ ಸೆಪ್ಟೆಂಬರ್ 28ನೇ ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಈ ರೇಬಿಸ್ ರೋಗವನ್ನ ವಿಶ್ವದಿಂದ ನಿರ್ಮೂಲನೆ ಮಾಡುದು. ಅವತ್ತಿನ ದಿವಸ ವಿಶೇಷವಾಗಿ ಗ್ರಾಮ ಪಂಚಾಯತಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು, ಪಶುಪಾಲನಾ ಇಲಾಖೆಯವರು ಎಲ್ಲರೂ ಕೂಡಿಕೊಂಡು ಒಂದು ಆಂದೋಲನವನ್ನು ಮಾಡಿ ಸಾಕು ನಾಯಿಗಳಿಗೆ ಲಸಿಕೆ ಹಾಕುವಂತಹ ಕಾರ್ಯಕ್ರಮವನ್ನು ಇಟ್ಕೊಳ್ತಾರ. ಪ್ರತಿ ವರ್ಷ ಇದು ನಮ್ಮ ದೇಶದೊಳಗೂ ನಡೀತದ, ನಮ್ಮ ಊರೊಳಗೂ ಕೂಡ ನಡೀತದ. ಬರೋಬ್ಬರ, ಬಹಳ ಒಳ್ಳೆ ಕೆಲಸ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಇದು ಆಗಲ್ಲ ಡಾಕ್ಟರ್ ಸಾಹೇಬ್ರೆ, ಇನ್ನು ಮೇಲೆ ನೀವು ಹೇಳದಂಗೆ ಕೇಳ್ತೇನೆ. ಮಂದಿ ಮಾತು ಮತ್ತ ಆ ಕಾಳಪ್ಪನ ಮಾತು ಕೇಳಿ ನಾ ಹಾಳಾದೆ, ಆದ್ರೆ ಆ ಕಾಳಪ್ಪನ ಮಾತ್ರ ನಾ ಬಿಡಂಗಿಲ್ಲ ನೋಡ್ರಿ. ತಿಮ್ಮಪ್ಪ, ನೀ ಆ ಕಾಳಪ್ಪಗ ಏನು ಮಾಡಬೇಡ, ನಾ ಅವನಿಗೆ ಚಲೋತ್ನಾಗಿ ಬುದ್ಧಿ ಕಲಿಸ್ತೀನಿ. ಒಂದು ವೇಳೆ ಅವ ಬುದ್ಧಿ ಕಲೀಲಿಲ್ಲ ಅಂತ ತಿಳ್ಕೊ, ಪೊಲೀಸರಿಗೆ ಹೇಳಿ ಒದ್ದು ಒಳಗೆ ಹಾಕಿಸ್ತೀನಿ ಆ ಮಗನ್ನ. ತಿಮ್ಮಪ್ಪ, ಆದ್ರ ನಿಂದು ಒಂದು ತಪ್ಪದ, ನೀನೇ ಅವನ ಹತ್ರ ಹೋಗಿದ್ದಿಲ್ಲ ಅಂತಂದ್ರ ಅವ ಯಾಕೆ ಮಂತ್ರ ಹಾಕಿದ ಔಷಧ ನೀನು ಕೊಡ್ತಿದ್ದೇಳು? ಹೌದ್ರಿ ಅಪ್ಪ, ತಪ್ಪು ನಂದು ಅದ. ಇದುವರೆಗೆ ಎಚ್ಚರ ಇದು ರೇಬಿಸ್ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ನಾಗರಾಜ್ ಕೆಎಂ ಹಾಗೂ ಡಾಕ್ಟರ್ ಶಶಿಧರ್ ಟಿ. ಭಾಗವಹಿಸಿದವರು ಸೋಮಶೇಖರ್ ಎಸ್ ರುಳಿ, ರಾಜೇಂದ್ರ ಕುಲಕರ್ಣಿ, ಮಧುಸೂದನ್ ಡಿ ಟೆಂಗ್ಲೇಕರ್, ಶಿವಕುಮಾರ್ ಅಜಾದ್ಪುರ್, ಗೋವಿಂದ್ ರಾಠೋಡ್, ಲಕ್ಷ್ಮೀಕಾಂತ್ ಪಾಟೀಲ್ ಹಾಗೂ ಮಧು ದೇಶ್ಮುಖ್. ಭಾಗವಹಿಸಿ ನಿರ್ಮಾಣ ನೆರವು ನೀಡಿದವರು ಶೋಭಾ ಎನ್ ವಕೀಲ್. ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಜಲಗೀತೆಗಳನ್ನು. ಮನೆಗೆ ಸೊಸೆಯಾಗಿ ಹೋಗಲಾರೆ ಸಂಡಸಿಲ್ಲದ ಮನೆಗೆ ಸೊಸೆಯಾಗಿ ಹೋಗಲಾರೆ ಹೊತ್ತು ಮೂಡಿದರೊಮ್ಮೆ ಭಯವು ಮುತ್ತುವುದಯ್ಯೋ ಹೊತ್ತು ಮೂಡಿದರೊಮ್ಮೆ ಭಯವು ಮುತ್ತುವುದಯ್ಯೋ ಏನ ಹೇಳಲಿ ಯೌವನನಗೋಳು ಬಲಪಡಿಸೋಣ ಊರ ನಾರಿಯರು ಸೇರಿ ಸ್ತ್ರೀ ಶಕ್ತಿಯ ಬಲಪಡಿಸೋಣ ನೀರು ನೀರೆಂದು ನೀರಿಯರೆಲ್ಲ ಸೇರಿ ನೀರು ನೀರೆಂದು ನೀರಿಯರೆಲ್ಲ ಸೇರಿ ನೀರಿನ ಸಂಘ ಕಟ್ಟಿದರೆ ಹಕ್ಕು ಊರೂರ ನೀರ ನಿರ್ವಹಣೆ ಕೂಡ ನಮ್ಮ ಹಕ್ಕು ಹಕ್ಕು ಸ್ವಾಗತವಿರಲಿ, ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ. ನೀರಿರಲಿ ನಿರ್ಮಲವಾಗಿರಲಿ, ನೀರಿರಲಿ ನಿರ್ಮಲವಾಗಿರಲಿ, ನಗು ನಗುತ್ತ ನೀರ ಕೊಡದ ನೀರಯ್ಯರು ಬರಲಿ, ನಗು ನಗುತ್ತ ನೀರ ಕೊಡದ ನೀರಯ್ಯರು ಬರಲಿ. ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ. ತುಂಬಾ ಹೂತೋಟವಿರಲಿ, ಕೊಳೆ ನೀರು ಹರಿದೋಗಲು ಚರಂಡಿಗಳು ಇರಲಿ. ಊರ ತುಂಬಾ ಹೂತೋಟವಿರಲಿ, ಕೊಳೆ ನೀರು ಹರಿದೋಗಲು ಚರಂಡಿಗಳು ಇರಲಿ. ಮನೆ ಮಂಟಪವಾಗಿರಲಿ, ಗ್ರಾಮ ಗುಡಿಯಾಗಿರಲಿ, ನಮ್ಮ ಗುರಿಯಾಗಿರಲಿ. ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ. ತೀರಿಸಲು ಶೌಚಾಲಯವಿರಲಿ, ಒಡವೆ ವಸ್ತ್ರಗಳಿರಲಿ, ಇಲ್ಲದೆಯೂ ಇರಲಿ, ಮಹಡಿ ಮಹಲುಗಳಿರಲಿ, ಇಲ್ಲದೆಯೂ ಇರಲಿ, ಮಲಬಾಧೆ ತೀರಿಸಲು ಶೌಚಾಲಯವಿರಲಿ, ಮಲಬಾಧೆ ತೀರಿಸಲು ಶೌಚಾಲಯವಿರಲಿ. ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ. ನೀರಿರಲಿ ನಿರ್ಮಲವಾಗಿರಲಿ, ನಗು ನಗುತ್ತಾ ನೀರ ಕೊಡದ ನೀರೆಯರು ಬರಲಿ. ಸ್ವಚ್ಛವಿರಲಿ ಸ್ವಾತಂತ್ರ್ಯವಿರಲಿ, ಸುಂದರ ಹಳ್ಳಿಗೆ ಸ್ವಾಗತವಿರಲಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.